ಈ ಸಮಸ್ಯೆಗಳು ಬೆಳೆಯ ಬೆಳವಣಿಗೆಯ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮ ಬೀರಿದರೆ ಅಂತ ಒಂದು ಜಮೀನನ್ನು ನಾವು ಸಮಸ್ಯಾತ್ಮಕ ಜಮೀನುಗಳು ಎಂದು ಕರಿತೀವಿ. ಅಂದರೆ ಸಾಮಾನ್ಯವಾಗಿ ನಾವು ಕಾಣುವಂಥ ಸಮಸ್ಯೆಗಳು ಏನೇನು ಅಂತೀರಿ? ನಾವು ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಸಮಸ್ಯಾತ್ಮಕ ಮಣ್ಣುಗಳು ಅಂತಂದರೆ, ಮೊದಲನೇದು ಜೌಗು ಮಣ್ಣು, ಅಂದರೆ ನೀರು ನಿಲ್ತಕ್ಕಂಥ ಪ್ರದೇಶ, ಚೌಳು ಮತ್ತು ಕ್ಷಾರ ಮಣ್ಣು, ಕ್ಷಾರ ಮಣ್ಣು, ಹುಳಿ ಅಥವಾ ಆಮ್ಲ ಮಣ್ಣು ಮತ್ತು ಹೆಪ್ಪುಗಟ್ಟುವಿಕೆ ಅಂತ ಕರಿತೀವಿ. ಇನ್ನೊಂದು ನಂಜಾಗುವಿಕೆ ಅಂತ ಹೇಳ್ಬಿಟ್ಟು, ನಂಜಾಗುವಿಕೆ ಅಂದ್ರೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಇದ್ದು ಬೆಳೆಗಳಿಗೆ ತೊಂದರೆ ಮಾಡಿಕೊಡೋದನ್ನ ನಾವು ನಂಜಾಗುವಿಕೆ ಅಂತ ಕರಿತೀವಿ. ಇದರ ಜೊತೆಗೆ ಗಟ್ಟಿ ಮಣ್ಣಿನ ಕೆಳಪದರ, ಇನ್ನು ಇತರೆ ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ನೋಡಬಹುದು. ಈಗ ತಾವು ಜೌಗು ಮಣ್ಣು ಅಂತ ಹೇಳಿದ್ರಿ, ನಮ್ಮ ರೈತ ಬಾಂಧವರಿಗೆ ಚಿರಪರಿಚಿತ ಮಣ್ಣುಗಳು ಅಂತಾನೆ ಹೇಳಬಹುದು. ಈ ಜೌಗು ಮಣ್ಣು ಅಂದ್ರೆ ಏನು ಅಂತೀರಿ? ಜೌಗು ಮಣ್ಣು ಅಂತಂದ್ರೆ ಏನಪ್ಪಾ ಅಂದ್ರೆ ಹೆಚ್ಚಿನ ಕಾಲ, ಸುಮಾರು ವರ್ಷಗಳ ಕಾಲ ಅಥವಾ ಸುಮಾರು ತಿಂಗಳುಗಳ ಕಾಲ ನೀರು ನಿಂತು ಬಿಟ್ಟು ಈ ಏನು ನೀರು ನಿಲ್ಲತ್ತೆ, ಈ ನೀರು ಭೂಮಿಯ ಮೇಲ್ಭಾಗಕ್ಕೆ ಈ ನೀರು ಬಂದ್ಬಿಟ್ಟು ಅಲ್ಲಿ ಹೆಚ್ಚಿನ ಲವಣಗಳು ಕೇಂದ್ರೀಕೃತಗೊಂಡು ಬೆಳೆಗಳಿಗೆ ತೊಂದರೆಯನ್ನು ಉಂಟು ಮಾಡತಕ್ಕಂಥ ಮಣ್ಣುಗಳನ್ನ ನಾವು ಜೌಗು ಭೂಮಿ ಅಂತ ಕರಿತೀವಿ. ಈ ತರ ಜಮೀನುಗಳು ನಮ್ಮ ರಾಜ್ಯದಲ್ಲಿ ಸುಮಾರು 63,000 ಹೆಕ್ಟೇರ್ಗಿಂತ ಜಾಸ್ತಿ ನಾವು ನೋಡ್ತೀವಿ. ಇದಕ್ಕೆ ಏನು ಕಾರಣನಪ್ಪ ಅಂತ ನೋಡಿದ್ರೆ, ಈ ಕಾಲುವೆ ಅಥವಾ ಕೆರೆಯಿಂದ ನೀರು ಸೋರ್ತಾ ಹೋಗೋದು, ಇದರ ಜೊತೆಗೆ ಸಾಕಷ್ಟು ಬಸಿಗಾಲುವೆ ಇಲ್ದೇನೆ ಅತಿಯಾಗಿ ನೀರಾವರಿ ಮಾಡೋದು, ಮತ್ತೆ ಜಾಸ್ತಿ ಜೇಡು ಅಂಶ ಇರತಕ್ಕಂಥ ತಗ್ಗು ಪ್ರದೇಶದಲ್ಲಿ ನಾವು ಜೌಗು ಮಣ್ಣನ್ನು ನೋಡಬಹುದು. ಅಂದರೆ ಸಾಕಷ್ಟು ಜೌಗು ಪ್ರದೇಶ ನಮ್ಮಲ್ಲಿದೆ ಅಂತ ನಾವು ಹೇಳಬಹುದು. ಅಂದರೆ ಈಗ ಮುಖ್ಯವಾಗಿ ಈಗ ಜೌಗು ಮಣ್ಣಿರುತ್ತಲ್ಲ, ಅಲ್ಲಿರುವಂಥ ಒಂದು ಸಮಸ್ಯೆಗಳು ಏನೇನು ಮತ್ತು ಇದನ್ನ ಹೇಗೆ ಸುಧಾರಣೆ ಮಾಡ್ಕೋಬಹುದು ಅಂತೀರಿ? ಜೌಗು ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ, ಈ ಮಣ್ಣಿನಲ್ಲಿ ಏನು ರಂಧ್ರಗಳಿರುತ್ತೆ, ಅಲ್ಲಿ ತುಂಬಾ ಗಾಳಿ ಮತ್ತೆ ಮಣ್ಣು ಹೋಗೋದಕ್ಕೆ ಮಣ್ಣಿನಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ ಮಣ್ಣಿನ ಕಣ ರಚನೆಯಲ್ಲಿ. ಈ ಒಂದು ಜೌಗು ಮಣ್ಣಿನಲ್ಲಿ ಏನು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ಮಣ್ಣಿನ ರಂಧ್ರಗಳು ಗಾಳಿ ಬದಲು ನೀರಿನಿಂದ ತುಂಬಿಕೊಂಡಿರುತ್ತೆ, ಆವಾಗ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದರ ಜೊತೆಗೆ ಸಸ್ಯಗಳು ನೀರು ಮತ್ತು ಪೋಷಕಾಂಶಗಳನ್ನ ಹೀರೋಕೆನು ಕೂಡ ಕಡಿಮೆ ಆಗ್ಬಿಟ್ಟು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಇಂಥ ಒಂದು ಜಮೀನಿನಲ್ಲಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಈ ಎರಡು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ನಂಜು ಉಂಟು ಮಾಡತಕ್ಕಂಥ ಸಂದರ್ಭ ಇರುತ್ತೆ. ಇನ್ನು ಈ ಒಂದು ಜೌಗು ಮಣ್ಣನ್ನು ಹೇಗೆ ಸುಧಾರಣೆ ಮಾಡ್ಬೋದು ಅಂತೀರಿ? ಈ ಥರ ಮಣ್ಣುಗಳಲ್ಲಿ ನಾವು ಹೆಚ್ಚಿನದಾಗಿ ಬಸಿಗಾಲುವೆ ತಗೋಬೇಕು. ನೀರು ಬಸಿದು ಹೋಗೋ ಥರ ನಾವು ಮಾರ್ಗ ಮಾಡಿಕೊಟ್ಟಿದ್ದಲ್ಲಿ ಹೆಚ್ಚಿನ ಲವಣಗಳು ಬಸಿದು ಬಿಟ್ಟು ಬೇರುಗಳ ಬೆಳವಣಿಗೆ ಚೆನ್ನಾಗಾಗ್ಬಿಟ್ಟು ಈ ಒಂದು ಮಣ್ಣು ಸುಧಾರಣೆಯಾಗಿ ಬರುತ್ತೆ. ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬಳಸಬೇಕು. ಅಕಸ್ಮಾತ್ ಯಾವುದಾದ್ರೂ ಸಂದರ್ಭದಲ್ಲಿ ಹೆಚ್ಚಿನ ನೀರು ನಿಲ್ಲಕ್ಕಂಥ ಅವಕಾಶ ಇತ್ತು ಅಂತಂದರೆ, ನೀರು ಬಸಿಗೆ ಹೋಗೋದಕ್ಕೆ ಅವಕಾಶವೇ ಇಲ್ಲ ಅಂತಂದರೆ, ಈ ಒಂದು ಮಣ್ಣಿನಲ್ಲಿ ಮೀನು ಸಾಕಾಣಿಕೆ ಮಾಡೋದು ತುಂಬ ಒಂದು ಉತ್ತಮವಾದ ಸುಧಾರಣೆ. ಅಂದರೆ ಈಗ ಈ ಮೀನುಗಾರಿಕೆ ತಜ್ಞರು ಹೇಳ್ತಾ ಇರ್ತಾರೆ, ಹೌದು, ಈ ಜೋಗು ಮಣ್ಣನ್ನು ನಾವು ಸುಮ್ಮನೆ ಖಾಲಿ ಬಿಡೋದಕ್ಕಿಂತನೂ ಈ ಮೀನು ಸಾಕಾಣಿಕೆಗೆ ಬಳಸ್ಕೋಬಹುದು ಅಂತ. ಯಾಕೆಂದ್ರೆ ನೀರಂತೂ ಇದ್ದೇ ಇರುತ್ತೆ, ನಾವು ಅಲ್ಲಿ ಕೊಳ ಮತ್ತು ಮೀನು ಕೊಳಗಳನ್ನು ಮಾಡಿದರೆ ನೀರು ಕೂಡ ಬಸ್ತೋಗಲ್ಲ, ಹಂಗಾಗಿ ನಮಗೆ ಮೀನು ಸಾಕಾಣಿಕೆಗೆ ಭಾಳ ಸೂಕ್ತವಾದಂಥ ಜಮೀನುಗಳು ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ನಾವು ಕೇಳೋದು ಈ ಚೌಳು ಅಥವಾ ಸೌಳು ಅಂತ ಅಂದು, ಈ ಒಂದು ರೀತಿಯ ಮಣ್ಣುಗಳು ಅಂದರೆ ಏನು ಅಂತೀರಿ? ಸಾಮಾನ್ಯವಾಗಿ ನಮ್ಮ ರೈತರು ಚೌಳು ಮಣ್ಣನ್ನು ಎಲ್ಲಿ ನೋಡ್ತಾರೆ ಅಂತಂದರೆ, ಎಲ್ಲಿ ಕಡಿಮೆ ಮಳೆ ಬಿದ್ದು ಮತ್ತು ವಾತಾವರಣದ ಉಷ್ಣಾಂಶ ಜಾಸ್ತಿಯಾಗಿ ವಿಶೇಷವಾಗಿ ಶುಷ್ಕ ಮತ್ತು ಅರೆ ಶುಷ್ಕ ವಾತಾವರಣ ಮತ್ತು ಹೆಚ್ಚು ಜಲಾನಯನ ಪ್ರದೇಶ, ಇದರ ಜೊತೆಗೆ ಕರಾವಳಿ ತೀರ ಪ್ರದೇಶ ಮತ್ತು ತಗ್ಗು ಪ್ರದೇಶಗಳಲ್ಲಿ ಈ ರೀತಿ ಮಣ್ಣುಗಳನ್ನು ನಾವು ನೋಡಬಹುದು. ನಮ್ಮ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಥರ ಮಣ್ಣುಗಳನ್ನ ನಾವು ಕಾಣಬಹುದು. ವಿಶೇಷವಾಗಿ ಈ ಮಣ್ಣಿನಲ್ಲಿ ಲವಣದ ಅಂಶಗಳು ಜಾಸ್ತಿ ಇರುತ್ತೆ, ಅದಕ್ಕಾಗಿ ಚೌಳು ಅಂತ ಕೇಳೋದು. ಚೌಳು, ಜೌಳು, ಹೌದೌದು, ಅಥವಾ ಸೌಳು. ಹೆಚ್ಚಿನದಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಸೌಳು ಮಣ್ಣನ್ನ ಬಟ್ಟೆ ತೊಳೆಯೋದಕ್ಕೆ ಈ ಒಂದು ಮಣ್ಣನ್ನ ಉಪಯೋಗಿಸ್ತಾ ಇದ್ರು. ಕೆಲವರು ಸ್ನಾನ ಮಾಡುವಾಗಲೂ ಕೂಡ ತಲೆಗೂ ಕೂಡ ಹಾಕೊಳ್ಳೋದಕ್ಕೂ ಕೂಡ ಬಳಸ್ತಾ ಇದ್ರು. ಈ ಸೌಳು ಮಣ್ಣು ಉಂಟಾಗೋದಕ್ಕೆ ಏನ್ ಕಾರಣ ಅಂತೀರಿ? ಸೌಳು ಮಣ್ಣು ನಾನು ಆವಾಗ್ಲೇ ಹೇಳಿದೆ, ಅತಿ ಕಡಿಮೆ ಮಳೆ ಬೀಳತಕ್ಕಂತ ಪ್ರದೇಶದಲ್ಲಿ ಮಣ್ಣಿನಿಂದ ಲವಣಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಯಾಕಪ್ಪ ಅಂತಂದ್ರೆ, ತಾಯಿ ಶಿಲೆಯಿಂದ ಮಣ್ಣು ಉತ್ಪಾದನೆ ಆಗೋ ಒಂದು ಹಂತದಲ್ಲಿ ಲವಣಗಳು ಉತ್ಪತ್ತಿ ಆಗೋದು ಸ್ವಾಭಾವಿಕ. ಈ ಲವಣಗಳು ಸರಿಯಾದ ರೀತಿಯಲ್ಲಿ ಆವಿಯಾದ ನಂತರ ಏನು ಮಣ್ಣಲ್ಲಿ ಉಳ್ಕೊಳ್ಳುತ್ತೆ ಅದು ಮೊದಲನೇದಾಗಿ ಈ ಒಂದು ಸೌಳು ಮಣ್ಣಿಗೆ ಕಾರಣ ಆಗುತ್ತೆ. ಇದರ ಜೊತೆಗೆ ನಾವು ನೀರಾವರಿ ಮಾಡದಿದ್ದಂಥ ಸಂದರ್ಭದಲ್ಲಿ ಅಥವಾ ಅಂತರ್ಜಲ ಏನು ನಾವು ಮಣ್ಣು ಮೇಲ್ಗಡೆ ಬಂದು ಕೂರತ್ತಲ್ವಾ, ಬಂದಂತಹ ಲವಣಗಳು ಆವಿಯಾಗ್ಬಿಟ್ಟು ನೀರಾವರಿ ನೀರಿನಿಂದ ಉಳಿದಂತ ಲವಣಗಳು ಮಣ್ಣು ಮೇಲೆ ಕೂತ್ಕೊಂಡು ಪದರ ಪದರ ಆಗ್ಬಿಟ್ಟು ಅಲ್ಲಿ ಚೌಡು ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಸಮುದ್ರಕ್ಕೆ ಸಮೀಪ ಇರತಕ್ಕಂತ ನೀರಲ್ಲಿ ಆ ನೀರು ಏನು ಬಂದಿರ್ತಕ್ಕಂಥ ನೀರು ವಾಪಸ್ ಹಿಂದೆ ಸರಿಯದೇ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ನೀರು ನಿಂತ್ಬಿಟ್ಟು ಲವಣ ಆಗುವಂತ ಅವಕಾಶ ಕೂಡ ಇರುತ್ತೆ. ಸಾಧಾರಣವಾಗಿ ನಾವು ಹಿನ್ನೀರು ಅಂತೀವಿ, ಹೌದು ಸಮುದ್ರದ ಅಲ್ಲಿನ ಕೂಡ ಜೊತೆಗೆ ನಾವು ನೋಡಬಹುದು. ಮತ್ತೆ ಎಲ್ಲಿ ಬಸಿಗಾಲು ವ್ಯವಸ್ಥೆ ಸರಿಯಾಗಿರೋದಿಲ್ವೋ ಅಂತ ಒಂದು ಸಂದರ್ಭದಲ್ಲಿ ಸವಳ ಮಣ್ಣನ್ನ ನಾವು ನೋಡ್ತೀವಿ. ಇದರ ಜೊತೆಗೆ ಹೆಚ್ಚಿನ ಲವಣ ಇರತಕ್ಕಂಥ ನೀರಾವರಿ ನೀರನ್ನ ನಾವು ಕೃಷಿಗೆ ಉಪಯೋಗಿಸಿದಲ್ಲಿ ಸವಳು ಮಣ್ಣಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ ನಾವು ನೀರಾವರಿ ನೀರಿನ ಗುಣಮಟ್ಟವನ್ನು ಕೂಡ ನೋಡಿಕೊಂಡೇ ಬಳಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಈ ಚೌಳು ಮಣ್ಣಿನ ಒಂದು ಬಳಕೆಯಿಂದ ಅಥವಾ ಅದನ್ನ ಕೃಷಿಗೆ ನಾವು ಬಳಸೋದ್ರಿಂದ ಆಗುವಂತಹ ಸಮಸ್ಯೆಗಳೇನು ಅಂತೀರಿ? ಮೊದಲನೇದಾಗಿ ನಾವು ಏನು ಹೇಳಬೇಕು ಅಂತಂದರೆ, ಈ ಒಂದು ಮಣ್ಣಿನಲ್ಲಿ ಲವಣಾಂಶಗಳು ಅಧಿಕವಾಗಿರುತ್ತೆ, ಹಾಗಾಗಿ ಸಸ್ಯ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರ ಜೊತೆಗೆ ಏನಪ್ಪಾ ಅಂತಂದರೆ, ಸಾಮಾನ್ಯವಾಗಿ ಸಸ್ಯಗಳು ನೀರನ್ನು ಹೀರ್ಕೊಳ್ತವೆ, ಅದೇ ಈ ಒಂದು ಮಣ್ಣಿನಲ್ಲಿ ಸಸ್ಯಗಳು ನೀರು ಹೀರ್ಕೊಳ್ಳೋಕ್ಕಾಗೋದಿಲ್ಲ, ಅದರ ಬದಲು ಸಸ್ಯಗಳೇ ಬೇರುಗಳ ಮುಖಾಂತರ ನೀರನ್ನು ಆಚೆ ಹಾಕುತ್ತೆ. ಓ, ಅಂತ ಸಂದರ್ಭದಲ್ಲಿ ಸಸ್ಯಗಳು ಬಾಡ್ತವೆ, ಒಣಗ್ತವೆ. ಸಸ್ಯಗಳಲ್ಲಿ ತೇವಾಂಶ ನಷ್ಟ ಆಯ್ತು ಅಂದ್ರೆ ಬಾಡೋದು ಸ್ವಾಭಾವಿಕ ಸ್ವಾಭಾವಿಕವಾಗುತ್ತೆ. ಇದರ ಜೊತೆಗೆ ಸೂಕ್ಷ್ಮ ಜೀವಾಣುಗಳ ಚಟುವಟಿಕೆ ಮಣ್ಣಿನಲ್ಲಿ ಇಂಥ ಒಂದು ಮಣ್ಣಿನಲ್ಲಿ ಕಡಿಮೆ ಇರುತ್ತೆ. ಸಾವಯವ ವಸ್ತುಗಳ ಕೊಳೆಯುವಿಕೆ ಕೂಡ ನಿಧಾನವಾಗ್ಬಿಟ್ಟು ಅಂತ ಒಂದು ಸಂದರ್ಭದಲ್ಲಿ ಸಾರಜನಕ ಕೊರತೆನ ನಾವು ಕಾಣಬಹುದು. ಮತ್ತೆ ಕ್ಲೋರೈಡ್ ಮತ್ತು ಬೋರಾನ್, ಈ ಏನು ಲಘು ಪೋಷಕಾಂಶಗಳು ಅಂತ ನಾವು ಕರಿತೀವಿ, ಈ ಒಂದು ಎರಡು ಪೋಷಕಾಂಶಗಳು ಈ ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದು ನಂಜು ಉಂಟು ಮಾಡುವ ಅವಕಾಶ ಇರುತ್ತೆ. ಯಾವುದೇ ಪೋಷಕಾಂಶ ಹಿತಕರವಾದ ಪ್ರಮಾಣದಲ್ಲಿದ್ದಾಗ ಸಸ್ಯಗಳಿಗೆ ಅನುಕೂಲ ಆಗುತ್ತೆ, ಅದನ್ನ ಮೀರಿದ್ರೆ ಅವು ನಂಜಾಗ್ತವೆ, ವಿಷವಾಗ್ತವೆ. ಇನ್ನ ಈ ಚೌಳು ಮಣ್ಣಿನ ಸುಧಾರಣೆ ಹೇಗೆ ಅಂತೀರಿ? ಈ ಮಣ್ಣಿನ ಸುಧಾರಣೆ ಅಂದ್ರೆ ಸ್ವಲ್ಪ ಈಸಿಯಾಗಿ ಮಾಡಬಹುದು, ಅಂದ್ರೆ ಸುಲಭವಾಗಿ ನಾವು ಈ ಮಣ್ಣಿನ ಸುಧಾರಣೆ ಮಾಡಬಹುದು. ಯಾಕಪ್ಪ ಅಂತಂದ್ರೆ, ಇಲ್ಲಿ ಲವಣಾಂಶಗಳು ಮಾತ್ರ ಹೆಚ್ಚಾಗಿರುತ್ತವೆ. ಈ ಸಮಸ್ಯೆನ ನಾವು ನೀಗಿಸಬೇಕಂತಂದ್ರೆ ಸೂಕ್ತ ಅಂತರದಲ್ಲಿ ನಾವು ಬಸಿಗಾಲುವೆ ಕೊಟ್ಟಾಗ ಲವಣಾಂಶಗಳು ಹರಿದು ಜಮೀನಿಂದ ಆಚೆ ಹೋಗ್ಬಿಟ್ರೆ ನಾವು ಸವಳು ಮಣ್ಣನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಇದರ ಜೊತೆಗೆ ಮಣ್ಣಿನ ಭೌತಿಕ ಗುಣಗಳನ್ನ ಉತ್ತಮಪಡಿಸೋದಲ್ಲ, ಹಸಿರೆಲೆ ಗೊಬ್ಬರ, ಅದರಲ್ಲೂ ವಿಶೇಷವಾಗಿ ಸೆಣಬು ಅಥವಾ ಚಂಬೆ ಅಂತ ಬೆಳೆ ಬೆಳೆದ್ರೆ ಅದನ್ನ 45 ದಿನದ ತನಕ ಬೆಳೆಸ್ಬಿಟ್ಟು ಅದೇ ಜಮೀನಿನಲ್ಲಿ ನಾವು ಬೇಸಾಯ ಮಾಡಿದಾಗ ಅಲ್ಲಿರ್ತಕ್ಕಂತ ಏನು ಭೌತಿಕ ಗುಣಗಳು ಉತ್ತಮವಾಗುತ್ತೆ. ಈ ರೀತಿ ನಾವು ಸವಳು ಮಣ್ಣನ್ನ ಸುಧಾರಿಸಬಹುದು. ಅದು ಒಂದು ಬಹಳ ಮುಖ್ಯವಾದಂತ ಕ್ರಮ ಅಂತ ನಾವು ಹೇಳಬಹುದು. ಹೌದು, ಈ ಒಂದು ಮಣ್ಣಿಗೆ ಯಾವುದೇ ರೀತಿ ಮಣ್ಣಿನ ಸುಧಾರಕಗಳನ್ನು ಉಪಯೋಗಿಸುವಂತ ಅವಶ್ಯಕತೆ ಇರೋದಿಲ್ಲ. ಮುಖ್ಯವಾಗಿ ನಾವು ಹೆಚ್ಚಾಗಿರುವಂತಹ ಲವಣವನ್ನ ಬಸಿಯದೊಂದು, ಆಚೆ ತೆಗೆಯಬೇಕು, ಆಚೆ ಹಾಕೋದೊಂದು, ಜೊತೆಗೆ ಸಾವಯವ ಗೊಬ್ಬರಗಳನ್ನ ಬಳಸಿ ಅದನ್ನ ಉತ್ತಮಪಡಿಸೋದು, ಇವೆರಡು ಮುಖ್ಯವಾದ ಕ್ರಮಗಳು ಅಂತ ಹೇಳಬಹುದು. ಇನ್ನೊಂದು ತಾವು ತಿಳಿಸಿದಂತ ಒಂದು ಸಮಸ್ಯಾತ್ಮಕ ಮಣ್ಣು ಅಂದ್ರೆ ಕ್ಷಾರ ಮಣ್ಣು ಅಂತ. ಈ ಕ್ಷಾರ ಮಣ್ಣು ಅಂದ್ರೆ ಏನು ಅಂತೀರಿ? ಕ್ಷಾರ ಮಣ್ಣು ಇದು ಸವಳಾಗುವಿಕೆಯ ಮುಂದಿನ ಹಂತನ ನಾವು ಕ್ಷಾರಯತೆ ಅಂತ ನಾವು ಕರಿತೀವಿ. ಇಂಗ್ಲಿಷ್ ಅಲ್ಲಿ ಇದನ್ನ ಅಲ್ಕಲೈನ್ ಸಾಯಿಲ್ ಅಂತ ಕರೀತಾರೆ. ಈ ಮಣ್ಣಿನಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ವಿನಿಮಯ ಆಗ್ತಕ್ಕಂತ ಈ ಒಂದು ಸೋಡಿಯಂ ಪ್ರಮಾಣ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಮಣ್ಣಿನಲ್ಲಿ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಅಂತ ಲವಣಗಳು ಇರುತ್ತೆ. ಕಾರ್ಬೊನೇಟ್, ಬೈಕಾರ್ಬೊನೇಟ್ ಮತ್ತು ಸೋಡಿಯಂ ಪ್ರಮಾಣ ಮಣ್ಣಿನಲ್ಲಿ ಹೆಚ್ಚಾಗೋದ್ರಿಂದ ಮಣ್ಣಿನಲ್ಲಿ ಕ್ಷಾರೀಯತೆ ಉಂಟಾಗುತ್ತೆ. ಇದರಲ್ಲಿ ರಸಸಾರ 8.5 ಹೆಚ್ಚಾಗಿರುತ್ತೆ. ಓ, ಜಾಸ್ತಿ ಅದು ಕ್ಷಾರೀಯವಾಗಿರುತ್ತೆ. ಹೌದೌದು. ಅಂದ್ರೆ ಈ ಕ್ಷಾರೀಯ ಮಣ್ಣಿನ ಸಮಸ್ಯೆಗಳೇನು ಅಂತೀರಿ? ಇಲ್ಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಬಂದ್ರೆ, ಮೊದಲನೇದಾಗಿ ವಿನಿಮಯ ಆಗ್ತಕ್ಕಂಥ ಸೋಡಿಯಂ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇಲ್ಲಿ ಭೌತಿಕ ಗುಣಗಳು ಹಾಳಾಗುತ್ತೆ. ಸೋಡಿಯಂ ನಾವು ಪಾತ್ರ ಏನಪ್ಪಾ ಅಂತ ನಾವು ಗಮನಿಸಿದ್ರೆ, ಮಣ್ಣು ಎಂಟೆ ಎಂಟೆ ಆಗಿ ಇಟ್ಕೊಳ್ಳೋದು ಕ್ಯಾಲ್ಸಿಯಂ ಇದ್ರೆ, ಅದೇ ಸೋಡಿಯಂ ಇದ್ರೆ ಎಂಟೆ ಎಂಟಾಗಿ ಹಿಡಿದಿರ್ತಕ್ಕಂಥ ಶಕ್ತಿ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಮಣ್ಣಿನ ಕಣಗಳು ಸೋಡಿಯಂನಿಂದ ಅತಿ ಸುಲಭವಾಗಿ ಬೇರ್ಪಡೆಗೊಳ್ಳುತ್ತೆ, ಅದರಿಂದ ಈ ಕ್ಷಾರೀಯತೆ ಉಂಟಾಗುತ್ತೆ ಮತ್ತೆ ಭೌತಿಕ ಗುಣಗಳು ಇಂತಹ ಒಂದು ಮಣ್ಣಿನಲ್ಲಿ ಹಾಳಾಗಿರುತ್ತೆ. ಅಂದ್ರೆ ಸಾಕಷ್ಟು ಅದು ಒಂದ್ ರೀತಿ ಪುಡಿ ಪುಡಿಯಾಗಿ ಒಂದ್ ರೀತಿ ಒರಟಾಗಿರುತ್ತೆ. ಮತ್ತೆ ಮಣ್ಣಿನ ಕೆಳಪದರದಲ್ಲಿ ಈ ಒಂದು ನಾವೇನು ಜೇಡಿ ಅಂಶ ಅನ್ನೋದು ಏನಿರುತ್ತೆ ಅದು ಕೆಳಪದರದಲ್ಲಿ ಸೇರ್ಕೊಂಡು ಬೇಸಾಯಕ್ಕೆ ತೊಂದರೆ ಆಗುತ್ತೆ. ನೀವು ಸಾಮಾನ್ಯವಾಗಿ ನೋಡಬಹುದು ಈ ಒಂದು ಕ್ಷಾರೀಯ ಮಣ್ಣನ್ನ ಉಳುಮೆ ಮಾಡೋದು ತುಂಬಾ ಕಷ್ಟ, ಬಹಳ ಗಡಸಿರುತ್ತೆ, ಗಡಸಾಗಿರುತ್ತೆ, ತುಂಬಾ ಗಡಸಾಗಿರುತ್ತೆ. ಈ ಸೋಡಿಯಂ ಅಂಶ ಇರೋದ್ರಿಂದ ತೀವ್ರ ಕ್ಷಾರೀಯತೆಯಿಂದ ನಾವೇನು ಆವಿಯಾಗುವಿಕೆಯನ್ನು ನೋಡ್ತೀವಿ ಅದರಲ್ಲಿ ಇಂಗಾಲದ ಅಂಶ ಹೆಚ್ಚಾಗಿ ಆವಿಯಾಗ್ಬಿಟ್ಟು ನಾವು ಭೂಮಿಯ ಮೇಲ್ಭಾಗ ನೋಡಿದ್ರೆ ಅದು ಕಂದು ಮಿಶ್ರಿತ ಕಪ್ಪು ಬಣ್ಣವಾಗಿ ಅಲ್ಲಲ್ಲಿ ಪ್ಯಾಚಸ್ ಅಲ್ಲಿ ಯಾವುದೇ ಜಮೀನಲ್ಲಿ ನೋಡಬಹುದು ಹೆಚ್ಚಿನ ಕ್ಷಾರೀಯತೆ ಇದ್ದಾಗ. ಮತ್ತೆ ಪೋಷಕಾಂಶಗಳ ಕೊರತೆ ಆಗುತ್ತೆ, ಸಾರಜನಕದಂತಹ ಈ ಒಂದು ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇಂತಹ ಗಿಡಗಳಿಗೆ ಲಭ್ಯವಾಗ್ತವೆ. ಅದ್ರ ಜೊತೆಗೆ ಸತ್ತು ಲಘು ಪೋಷಕಾಂಶ ಕೊರತೆ ಇರುತ್ತೆ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕೊರತೆನ ಇಂಥ ಒಂದು ಮಣ್ಣಲ್ಲಿ ನೋಡಬಹುದು. ಅಂದ್ರೆ ಸಾಕಷ್ಟು ನಂಜಿನ ಒಂದು ಪ್ರಭಾವವನ್ನು ಕೂಡ ಇಲ್ಲಿರುತ್ತೆ. ಕಾರ್ಬೊನೇಟ್ ಮತ್ತೆ ಬೈಕಾರ್ಬೊನೇಟ್ಸ್ ಇದ್ರ ಜೊತೆಗೆ ಸೋಡಿಯಂ ಇರೋದ್ರಿಂದ ಅವು ನಂಜಾಗೋ ಒಂದು ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಅಂದ್ರೆ ಈ ಕ್ಷಾರೀಯ ಮಣ್ಣುಗಳನ್ನ ನಾವು ಹೇಗೆ ಸುಧಾರಿಸಬಹುದು ಅಂತೀರಿ, ಏನೇನು ಕ್ರಮಗಳನ್ನ ಅನುಸರಿಸಿದ್ರೆ ಬೇಸಾಯಕ್ಕೆ ನಾವು ಯೋಗ್ಯವನ್ನಾಗಿ ಮಾಡ್ಕೋಬಹುದು ಅಂತೀರಿ? ಕ್ಷಾರ ಮಣ್ಣನ್ನ ಸುಧಾರಣೆ ಮಾಡೋದು ಸ್ವಲ್ಪ ತುಸು ಕಷ್ಟನೇ. ಯಾಕಪ್ಪ ಅಂತಂದ್ರೆ ಈ ಇಲ್ಲಿ ಮಣ್ಣಿನ ಭೌತಿಕ ಗುಣಗಳು ಹಾಳಾಗಿರುತ್ತೆ, ಅದರ ಜೊತೆಗೆ ಜೈವಿಕ ಚಟುವಟಿಕೆಗಳು ಕೂಡ ಕಡಿಮೆ ಆಗಿರುತ್ತೆ. ಮತ್ತೆ ಈ ಒಂದು ರಾಸಾಯನಿಕ ಗುಣಗಳೇನಿರುತ್ತೆ ಅಲ್ಲಿ ಹಾಳಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಹೆಚ್ಚಿನ ಸೋಡಿಯಂ ಇರೋದ್ರಿಂದ ಒರಟಾಗಿರತಕ್ಕಂಥದನ್ನ ನೀವು ನೋಡ್ತೀರಾ. ಈ ಒಂದು ಮಣ್ಣಿನ ಸುಧಾರಣೆ ಹೇಗಪ್ಪ ಅಂತಂದ್ರೆ, ಮೊದಲನೇದಾಗಿ ಈ ಮಣ್ಣಿಗೆ ಜಿಪ್ಸಂ ಬಳಸಬೇಕಾಗುತ್ತೆ. ರೈತ ಬಾಂಧವರು ಎಲ್ಲ ಕೃಷಿ ಇಲಾಖೆ ಅಥವಾ ಇನ್ನಿತರ ರಸಗೊಬ್ಬರಗಳ ಅಂಗಡಿನಲ್ಲಿ ಜಿಪ್ಸಂ ಲಭ್ಯತೆ ಇರುತ್ತೆ. ಜಿಪ್ಸಂನ ಜೊತೆಗೆ ಉಳಿದ ಮಣ್ಣಿನ ಸುಧಾರಕಗಳು ಕೂಡ ಇದಾವೆ, ನಾನು ಅದನ್ನ ನಂತರ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಈ ಜಿಪ್ಸಂನ ಯಾವ ರೀತಿ ಹಾಕ್ಬೇಕಪ್ಪ ಅಂತಂದ್ರೆ, ಈ ಸೋಡಿಯಂ ಅಂಶ ಏನಿರುತ್ತೆ ಮಣ್ಣಲ್ಲಿ ಅದು ಕ್ಯಾಲ್ಸಿಯಂ ಕಣದಿಂದ ವಿನಿಮಯಗೊಳ್ಬೇಕು. ನಂತರ ಈ ವಿನಿಮಯಗೊಂಡಿರ್ತಕ್ಕಂತ ಸೋಡಿಯಂ ಏನಿರುತ್ತೆ ಆ ಸೋಡಿಯಂ ಬಸಿಗಾಲುವೆ ಮುಖಾಂತರ ಆಚೆ ಹೋಗ್ಬೇಕು, ಈ ರೀತಿ ಮಾಡಬೇಕು. ಹಾಗಾಗಿ ಮಣ್ಣಿನ ಮೇಲೆ ಕುಂತಿರುವಂತ ಸೋಡಿಯಂ ಮಯಾನು ಈ ಕ್ಯಾಲ್ಸಿಯಂ ಮಯಾನಿಂದ ಅದು ಹೊರತಳ್ಳಬೇಕಾಗುತ್ತೆ. ಹೌದೌದು, ಕ್ಯಾಲ್ಸಿಯಂ ನಾವು ಜಿಪ್ಸಮ್ ಅಪ್ಲಿಕೇಶನ್ ಮಾಡೋದ್ರಿಂದ ಅಲ್ಲೇನು ಜಿಪ್ಸಮ್ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಗಂಧಕ ಅನ್ನೋದು ಏನಿರುತ್ತೆ ಆ ಒಂದು ಕ್ಯಾಲ್ಸಿಯಂ ಅಂಶ ಸೋಡಿಯಂ ಅಂಶನ ಆಚೆ ತಳ್ಳಬೇಕು. ಸರಿ, ಅದಕ್ಕೆ ನಾವು ಸೂಕ್ತ ಬಸಿಗಾಲು ವ್ಯವಸ್ಥೆನು ಕೂಡ ಮಾಡಿಕೊಡ್ಬೇಕಾಗತ್ತೆ. ಅಂದ್ರೆ ನಾವು ಈ ಜಿಪ್ಸಮ್ ಅಂಶವನ್ನ ನಿರ್ಧಾರ ಮಾಡೋದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ಹೌದು, ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ನಾವು ಕ್ಷಾರೀಯತನ ಮೊದಲು ನಿಗದಿಪಡಿಸಿಕೊಂಡು ತದನಂತರ ನಾವು ಈ ಮಣ್ಣು ಪರೀಕ್ಷಾ ಆಧಾರದ ಮೇಲೆ ನಾವು ಜಿಪ್ಸಮ್ನ ನಯವಾದ ಪುಡಿಯಾಗಿ ಮಾಡಿಬಿಟ್ಟು ಮಣ್ಣಿಗೆ ಎರಚಿಬಿಟ್ಟು ವಾರಕ್ಕೊಂದ್ಸಲ ನೀರು ಕೊಡೋದು ಅದಕ್ಕೆ ತುಂಬಾ ಸೂಕ್ತ ಅವಶ್ಯಕ. ಹೌದು, ಬಸಿಗಾಲುವೆ ತಗಲೇಬೇಕಾಗುತ್ತೆ. ಹೌದು, ಈ ರೀತಿ ವಾರಕ್ಕೊಮ್ಮೆ ನೀರು ಕೊಟ್ಬಿಟ್ಟು ನಂತರ ಮೂರು ದಿನಗಳ ಒಳಗೆ ಇವನು ಸುಮಾರು 7-8 cm ನೀರು ನಿಲ್ಲಿಸಿಬಿಟ್ಟು ಕನಿಷ್ಠ 24 ಗಂಟೆ ಅಥವಾ ಒಂದು ದಿನ ನೀರು ನಿಲ್ಲಿಸಿ ಭೂಮಿನ ಒಣಗಕ್ ಬಿಡಬೇಕು. ಈ ರೀತಿ ಒಂದು 3-4 ಸಾರಿ ಮಾಡಿದ್ರೆ ಈ ಒಂದು ಮಣ್ಣಿನ ವಿನಿಮಯಗೊಳ್ಳಿರ್ತಕ್ಕಂಥ ಏನು ಕ್ಯಾಲ್ಸಿಯಂ ಇರುತ್ತೆ ಅದನ್ನ ಸೋಡಿಯಂನ ಆಚೆ ತಳ್ಳತ್ತೆ, ಜಮೀನಿಂದ ಹೆಚ್ಚಿನ ಸೋಡಿಯಂನ ಆಚೆ ತಳ್ಳತ್ತೆ. ತದನಂತರ ಏನು ನಾವು ಶಿಫಾರಸಿತ ಜಿಪ್ಸಮ್ ಏನಿರುತ್ತೆ ಅದನ್ನ 40% ಮಾತ್ರ ಪ್ರಥಮ ಹಂಗಾರಿನಲ್ಲಿ, ಮತ್ತೆ ಉಳಿದಂತಕ್ಕಂಥ ಇನ್ನೂ 40% ಎರಡನೇ ವರ್ಷ ಉಳಿದಿರತಕ್ಕ ಮತ್ತ ಅದನ್ನ ತದನಂತರ ಏನು 20% ಉಳಿದಿರುತ್ತೆ ಜಿಪ್ಸಮ್ ಅದನ್ನ 3ನೇ ವರ್ಷ ಹಾಕ್ಬಿಟ್ಟು ಈ ರೀತಿ ನಾವು ಕ್ಷಾರೀಯತನ ಕಡಿಮೆ ಮಾಡಿ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಹೋಗ್ಬಹುದು. ಇದು ಒಂದು ದೀರ್ಘಕಾಲೀನ ಒಂದು ಕ್ರಮ ಅಂತ ಹೇಳ್ಬೋದು. ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಕ್ಷಾರೀಯ ಮಣ್ಣನ್ನ ಸುಧಾರಣೆ ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು. ಮತ್ತೆ ಸಾವಯವ ಗೊಬ್ಬರ ಏನಾದ್ರೂ ಬಳಸಬೇಕಾಗತ್ತೆ? ಹೌದು, ಇದ್ರ ಜೊತೆಗೆ ನಾವು ಹೆಚ್ಚಿನ ಸಾವಯವ ಗೊಬ್ಬರಗಳನ್ನ ಬಳಸಬೇಕು. ಅತಿ ಮುಖ್ಯವಾಗಿ ರೈತರು ಹಸಿರೆಲೆ ಗೊಬ್ಬರ ಬೆಳಿಬೇಕು. ಈ ತರ ಜಮೀನಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳೆದಾಗ ಅಲ್ಲಿ ಮಣ್ಣಿನ ಭೌತಿಕ ಗುಣಗಳು ಉತ್ತಮವಾಗುತ್ತೆ, ಅದರ ಜೊತೆಗೆ ಜೈವಿಕ ಚಟುವಟಿಕೆಗಳು ಕೂಡ ಉತ್ತಮ ಜಾಸ್ತಿ ಆಗುತ್ತೆ. ಈ ಒಂದು ಹಸಿರೆಲೆ ಗೊಬ್ಬರ ತುಂಬಾ ಪರಿಣಾಮಕಾರಿ ಈ ಒಂದು ಮಣ್ಣಿಗೆ, ಕ್ಷಾರೀಯ ಮಣ್ಣನ್ನು ಸುಧಾರಿಸೋದಕ್ಕೆ. ಇನ್ನೊಂದು ತಾವು ತಿಳಿಸಿದ್ದು ಚೌಳಿಯುಕ್ತ ಕ್ಷಾರ ಮಣ್ಣು ಅಂತ, ಈ ರೀತಿ ಅಂದ್ರೆ ಏನು ಅಂತೀರಿ? ಚೌಳಿಯುಕ್ತ ಕ್ಷಾರ ಮಣ್ಣು ಅಂತಂದ್ರೆ ಅದರಲ್ಲಿ ಗುಣಗಳು ಸವಳು ಮಣ್ಣಿಗೂ ಕೂಡ ಸ್ವಲ್ಪ ಗುಣಗಳು ಹೋಲುತ್ತೆ, ಕ್ಷಾರೀಯತೆಗೂ ಕೂಡ ಸ್ವಲ್ಪ ಗುಣಗಳು ಹೋಗುತ್ತೆ. ಚೌಳು ಆಗಿರುತ್ತೆ, ಕ್ಷಾರೀಯತ್ತು ಆಗಿರುತ್ತೆ, ಅಂದ್ರೆ ಇದರ ಮಧ್ಯಭಾಗದಲ್ಲಿ ಇರುತ್ತೆ ಸವಳು ಮತ್ತೆ ಕ್ಷಾರೀಯತೆಗೆ ಎರಡೂ ಮಣ್ಣುಗಳ ಸಂಯೋಜನೆ ಇದು. ಹೌದೌದು, ಆ ರೀತಿಯಾಗಿ ಈ ಮಣ್ಣಿನಲ್ಲಿ ನಾವು ಏನಪ್ಪಾ ಅಂದ್ರೆ ಲವಣಾಂಶ ಮತ್ತೆ ವಿನಿಮಯ ಸೋಡಿಯಂ ಎರಡನ್ನು ಕಾಣ್ತೀವಿ, ಎರಡನ್ನು ಕೂಡ ನಾವು ನೋಡಬಹುದು ಈ ಮಣ್ಣಿನಲ್ಲಿ. ಭೌತಿಕ ಗುಣಗಳು ಕೂಡ ಬಹಳ ಹಾಳಾಗಿರ್ತವೆ, ಸ್ವಲ್ಪ ಹಾಳಾಗಿರುತ್ತೆ. ತುಂಬಾ ಲವಣಗಳು ಬಸದೋದ್ರೆ ಅದು ಕ್ಷಾರಿಯ ಮಣ್ಣಾಗಿ ಪರಿವರ್ತನೆ ಆಗುತ್ತೆ. ಹೆಚ್ಚಿನ ಲವಣಗಳು ಬಸದೋಗ್ಬಿಟ್ಟು ಲವಣ ಇತ್ತು ಅಂತಂದ್ರೆ ಅದು ಸವಳಾಗುತ್ತೆ. ಆದ್ದರಿಂದ ನಾನು ಮೊದಲೇ ತಿಳಿಸ್ದಂಗೆ ಈ ಒಂದು ಮಣ್ಣು ಕ್ಷಾರಿಯ ಮಣ್ಣು ಅಲ್ಲ, ಈ ಕಡೆ ಸವಳು ಮಣ್ಣು ಅಲ್ಲ. ಅಂದ್ರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕಡಿಮೆ ಇರುತ್ತೆ. ಸೂಕ್ಷ್ಮ ಜೀವ ಚಟುವಟಿಕೆ ಕಡಿಮೆ ಇರುತ್ತೆ, ಯಾಕಂದ್ರೆ ಲವಣ ಜಾಸ್ತಿ ಇರೋದ್ರಿಂದ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಈ ಒಂದು ಮಣ್ಣಿನಲ್ಲಿ ಕಡಿಮೆ ಇರುತ್ತೆ. ಸಸ್ಯದ ಬೆಳವಣಿಗೆಗೂ ತೊಂದರೆ ಆಗುತ್ತೆ, ತೊಂದರೆ ಆಗುತ್ತೆ, ಲವಣಗಳು ತೊಂದರೆ ಮಾಡುತ್ತೆ, ಹಾನಿ ಮಾಡುತ್ತೆ. ಅಂದ್ರೆ ಮುಖ್ಯವಾಗಿ ಮಣ್ಣಿನ ಗುಣಗಳು ಏನು ಅಂತಾರೆ, ಈ ಚೌಳು ಮತ್ತು ಕ್ಷಾರ ಮಣ್ಣುಗಳಲ್ಲಿ ಮಣ್ಣಿನ ಗುಣಗಳು ಯಾವ ರೀತಿಯಾಗಿರ್ತವೆ ಅಂತೀರಿ? ನಾವು ಸವಳು ಮತ್ತು ಕ್ಷಾರ ಮಣ್ಣನ್ನು ಗುರುತಿಸುವುದಕ್ಕೆ ಭೌತಿಕ ಮತ್ತು ರಾಸಾಯನಿಕ ಗುಣಗಳನ್ನ ನಾವು ನೋಡ್ತಾ ಬಂದಾಗ, ನಾವು ಮೊದಲನೇದಾಗಿ ನಾನು ಭೌತಿಕ ಗುಣಗಳನ್ನ ಹೇಳ್ತೀನಿ. ನೀವು ಮಣ್ಣಿನ ಮೇಲ್ಪದರ ಬಣ್ಣ ನೋಡಿದ್ರೆ ಸವಳು ಮಣ್ಣಲ್ಲಿ ಬಿಳಿ ಬಿಳಿ ಆಗಿರುತ್ತೆ, ಅಂದ್ರೆ ಅಲ್ಲಿ ಈ ಒಂದು ಉಪ್ಪಿನ ಅಂಶ ಇರುತ್ತಲ್ಲ, ಹಾಗಾಗಿ ಬಿಳಿ ಬಿಳಿ ಇರುತ್ತೆ. ಅದೇ ಕ್ಷಾರಿಯ ಮಣ್ಣಲ್ಲಾದ್ರೆ ಕಂದು ಮಿಶ್ರಿತ ಬಿಳಿ ಆಗಿರುತ್ತೆ, ಸ್ವಲ್ಪ ಕ್ಷಾರನೂ ಸೇರ್ಕೊಂಡಿರುತ್ತೆ. ಹೌದು. ಮತ್ತೆ ಮಣ್ಣಿನ ರಚನೆ, ಮಣ್ಣಿನ ರಚನೆ ಚೌಳು ಮಣ್ಣಲ್ಲಿ ಇರೋದಿಲ್ಲ, ಕ್ಷಾರಿಯ ಮಣ್ಣಲ್ಲಿ ನಾವು ಮಣ್ಣಿನ ರಚನೆ ನೋಡಬಹುದು. ಬಹಳ ಗಟ್ಟಿಯಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ನಾವು ಸ್ಪರ್ಶ, ನಾವು ಕೈನಲ್ಲಿ ಸ್ಪರ್ಶ ಮಾಡಿದ್ರೆ ಚೌಳು ಮಣ್ಣು ಸ್ವಲ್ಪ ನುಣುಪಾಗಿರುತ್ತೆ. ಅದಕ್ಕೋಸ್ಕರ ಹೆಚ್ಚಿನದಾಗಿ ಬಟ್ಟೆ ತೊಳೆಯೋದಕ್ಕೆ ಉಪಯೋಗಿಸ್ತಾರೆ. ಸವಳುಯುಕ್ತ ಕ್ಷಾರ ಮಣ್ಣು ಅಥವಾ ಕ್ಷಾರ ಮಣ್ಣು ಒರಟಾಗಿರುತ್ತೆ, ಬಹಳ ಒರಟಾಗಿರುತ್ತೆ. ಮತ್ತೆ ನಾವು ಬರಿಗಾಲಲ್ಲಿ ನಡೆದಾಡಿದಾಗ ಸವಳು ಮಣ್ಣು ಸ್ವಲ್ಪ ತಂಪಾಗಿರುತ್ತೆ, ಕ್ಷಾರಿಯ ಮಣ್ಣಾದ್ರೆ ತುಂಬಾ ಬಿರುಸಾಗಿರುತ್ತೆ, ಅಂದ್ರೆ ಮುಳ್ಳು ಚುಚ್ಚಿ ತರ ಆಗುತ್ತೆ, ಬಿರುಸಾಗಿರುತ್ತೆ. ಇನ್ನಿತರೆ ರಾಸಾಯನಿಕ ಗುಣಗಳನ್ನ ನೋಡಿದಾಗ ಈ ಒಂದು ರಾಸಾಯನಿಕ ಗುಣಗಳು ತುಂಬಾ ಅತಿ ಮುಖ್ಯ. ಈ ಮಣ್ಣನ್ನ ನಾವು ಚೌಳು ಮಣ್ಣು, ಕ್ಷಾರಯುಕ್ತ ಮಣ್ಣು ಅಥವಾ ಕ್ಷಾರ ಮಣ್ಣು ಅಂತ ವಿಭಾಗಿಸೋದಕ್ಕೆ ಮೊದಲನೇದಾಗಿ ನಾವು ನೋಡೋಣ ಮಣ್ಣಿನ ರಸಸಾರ. ಮಣ್ಣಿನ ರಸಸಾರ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಹೌದೌದು. ಮಣ್ಣಿನ ರಸಸಾರ ಸವಳು ಮಣ್ಣಲ್ಲಿ 7.5-8.5 ರಸಸಾರ ಇರುತ್ತೆ. ಅದೇ ಸವಳುಯುಕ್ತ ಕ್ಷಾರ ಮಣ್ಣು ಆದ್ರೆ 7.5-8.5 ಇರುತ್ತೆ. ಕ್ಷಾರ ಮಣ್ಣು ಆದ್ರೆ 8.5 ಹೆಚ್ಚಿನ ಒಂದು ರಸಸಾರ ನೋಡ್ತೀವಿ. ಇನ್ನ ಈ ಒಂದು ಉಪ್ಪಿನ ಅಂಶನೂ ಕೂಡ ಇಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ? ಹೌದು, ಅದನ್ನ ನಾವು ವಿದ್ಯುತ್ ವಾಹಕತ್ವ ಅಂತ ಕರಿತೀವಿ. ನಾನು ಹೆಚ್ಚಾಗಿ ಹೇಳಿದೆ ಲವಣಗಳ ಪ್ರಭಾವ ಮತ್ತೆ ಪ್ರಮಾಣ ತುಂಬಾ ಪ್ರತಿಕೂಲ ಪರಿಣಾಮ ಬೀರುತ್ತೆ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ. ಈ ಸವಳು ಮಣ್ಣಿನಲ್ಲಿ ನಾವು ವಿದ್ಯುತ್ ವಾಹಕತ್ವದ ಸಾಂದ್ರತೆಯನ್ನು ನೋಡಿದ್ರೆ 4 dSi/m ಅಂತ ಇಂಗ್ಲಿಷ್ ಅಲ್ಲಿ ವಿಂಗಡಣೆ ಮಾಡ್ತಾರೆ. ಇಷ್ಟು 4 ಜಾಸ್ತಿ ಪ್ರಮಾಣದಲ್ಲಿ ಸವಳು ಮಣ್ಣಲ್ಲಿ ಇರುತ್ತೆ ಈ ಒಂದು ವಿದ್ಯುತ್ ವಾಹಕತ್ವ ಅಥವಾ ಲವಣಾಂಶಗಳ ಸಾಂದ್ರತೆ. ನಾವು ಕ್ಷಾರ ಮಣ್ಣಿನಲ್ಲಿ ನೋಡ್ಕೊಂಡ್ರೆ ಉಪ್ಪು ಪ್ರಮಾಣ ಕಡಿಮೆ ಇರುತ್ತೆ, ಯಾಕಪ್ಪ ಅಂದ್ರೆ ಅಲ್ಲಿ ವಿನಿಮಯಗೊಳ್ಳತಕ್ಕಂಥ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ. ಇದು ವಿದ್ಯುತ್ ವಾಹಕತ್ವ ಅಥವಾ ಲವಣಾಂಶಗಳ ಪ್ರಮಾಣ. ಈ ಒಂದು ವಿನಿಮಯಗೊಳ್ಳತಕ್ಕಂಥ ಸೋಡಿಯಂ ಅಂಶವನ್ನು ನಾವು ನೋಡಿದಾಗ ಸವಳು ಮಣ್ಣಿನಲ್ಲಿ 15% ಕಡಿಮೆ ಇರುತ್ತೆ, ಕ್ಷಾರ ಮಣ್ಣು ಮತ್ತೆ ಸವಳುಯುಕ್ತ ಕ್ಷಾರ ಮಣ್ಣಲ್ಲಿ 15% ಜಾಸ್ತಿ ಇರುತ್ತೆ ಈ ವಿನಿಮಯ ಸೋಡಿಯಂ ಅಂಶ. ಇವು ಬಹಳ ಮುಖ್ಯವಾಗಿ ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳನ್ನ ವರ್ಗೀಕರಣ ಮಾಡೋದಕ್ಕೆ ನಾವು ಬಳಸಬಹುದಾದಂತ ಒಂದು ಸೂಚಕಗಳು ಅಂತ ಹೇಳಬಹುದು. ಇನ್ನೊಂದು ಮುಖ್ಯವಾದ ಒಂದು ವಿಭಾಗ ಅಂದ್ರೆ ಆಮ್ಲ ಮಣ್ಣು ಅಂತ, ಹುಳಿ ಮಣ್ಣು ಅಂತ ಕೂಡ ನಾವು ಹೇಳ್ತೀವಿ. ಈ ರೀತಿ ಅಂದ್ರೆ ಏನು ಅಂತೀರಿ? ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಆಸಿಡ್ ಸಾಯಿಲ್ ಅಂತ ಕರಿತೀವಿ. ಸಾಮಾನ್ಯವಾಗಿ ತಾಂತ್ರಿಕವಾಗಿ ನಾವು ಮಾತಾಡೋದಾದ್ರೆ ಯಾವುದೇ ರಸಸಾರ 7 ಕಡಿಮೆ ಇದ್ರೆ ಅದನ್ನ ನಾವು ಹುಳಿ ಮಣ್ಣು ಅಂತ ವರ್ಗೀಕರಣ ಮಾಡ್ತೀವಿ. ಆದರೆ ಪ್ರಾಯೋಗಿಕವಾಗಿ ನಾವು ಹುಳಿ ಮಣ್ಣು ಅಥವಾ ಆಮ್ಲ ಮಣ್ಣು ಅಂತ ಕರಿಬೇಕು ಅಂತಂದ್ರೆ ಅಲ್ಲಿ 6.3 ಕಡಿಮೆ ಆ ಒಂದು ಮಣ್ಣಿನ ರಸಸಾರ ಇರಬೇಕು. ಈ ಒಂದು ಇದಕ್ಕಿಂತ ಹೆಚ್ಚು ಕಡಿಮೆ ರಸಸಾರ ಇದ್ರೆ ನಾವು ಅದನ್ನ ಆಮ್ಲ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ನಾವು ಕರಿತೀವಿ. ಇದು ಬಹಳ ಮುಖ್ಯವಾದಂತ ಒಂದು ಅಂಶ ರಸಸಾರ. ಇಲ್ಲಿ ಬಹಳ ಮುಖ್ಯವಾದ ರಸಸಾರನೇ ಇಲ್ಲಿ ನಿಗದಿ ಮಾಡೋದು ಆಮ್ಲೀಯತೆಯನ್ನು. ಅಂದ್ರೆ ಈ ಹುಳಿ ಮಣ್ಣು ಉತ್ಪತ್ತಿ ಆಗೋದಕ್ಕೆ ಏನ್ ಕಾರಣ ಅಂತೀರಿ? ನಾವು ಹುಳಿ ಮಣ್ಣನ್ನ ಮೊದಲನೇದಾಗಿ ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಅತಿಯಾಗಿ ಹೆಚ್ಚು ಮಳೆ ಬೆಳೆಯುವ ಪ್ರದೇಶದಲ್ಲಿ ನಾವು ಹುಳಿ ಮಣ್ಣನ್ನ ಅಂದ್ರೆ ಮಲೆನಾಡಿನಲ್ಲಿ ಅಂತ ಹೇಳ್ಬೋದ? ಮಲೆನಾಡು ಮತ್ತೆ ಕರಾವಳಿ ಪ್ರದೇಶ ಏನು ಮಂಗಳೂರು ಅಲ್ಲೆಲ್ಲ ನೋಡಿ ಜಾಸ್ತಿ ಮಳೆ ಬರುತ್ತಲ್ಲ, ಹೆಚ್ಚಾಗಿ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಆಮ್ಲೀಯತೆ ಹೆಚ್ಚಾಗಿರುತ್ತೆ ಅಥವಾ ಹೆಚ್ಚು ಹುಳಿಯಾಗಿರುತ್ತೆ ಮಣ್ಣು ಅಲ್ಲಿ. ಅಂದ್ರೆ ಪ್ರತ್ಯಾಮ್ಲಗಳೆಲ್ಲ ಅಲ್ಲಿ ಕೊಚ್ಕೊಂಡು ಹೋಗಿರ್ತವೆ. ಹೌದು, ಈ ಮಳೆಗೆ ಮಳೆ ನೀರಿನಿಂದ ಅವೆಲ್ಲ ಮಣ್ಣಿಂದ ಬೇರ್ಪಟ್ಟು ಹೋಗಿರ್ತವೆ. ಇದಕ್ಕೆ ಹುಳಿ ಮಣ್ಣು ಕಾರಣ ಏನು ಅಂತ ನಾವು ನೋಡಿದಾಗ ತಾಯಿ ಶಿಲೆ ಏನು ಮಣ್ಣು ಉತ್ಪತ್ತಿ ತಾಯಿ ಶಿಲೆ ಪಾತ್ರ ವಹಿಸುತ್ತೆ, ಹೆಚ್ಚಿನ ಪಾತ್ರ ವಹಿಸುತ್ತೆ. ಆ ತಾಯಿ ಶಿಲೆ ಆಮ್ಲೀಯ ಶಿಲೆ ಆಗಿದ್ರೆ ಅದಕ್ಕೆ ಒಂದು ಗ್ರಾನೈಟ್ ಅಂತ ಒಂದು ತಾಯಿ ಶಿಲೆ ಇರುತ್ತೆ. ಹೆಚ್ಚಿನ ಆಮ್ಲೀಯತೆ ಇದ್ರೆ ಅಲ್ಲಿ ಪ್ರತ್ಯಾಮ್ಲತೆ ಉಂಟಾಗ್ಬಿಟ್ಟು ಆ ಮೂಲ ವಸ್ತು ಹುಳಿ ಇದ್ದಲ್ಲಿ ಆ ಒಂದು ಅಲ್ಲಿಂದ ಉತ್ಪತ್ತಿ ಆಗಿರತಕ್ಕಂಥ ಮಣ್ಣು ಆಮ್ಲೀಯತೆವಾಗಿರುತ್ತೆ. ಜೊತೆಗೆ ನಾನು ಆವಾಗಲೇ ಹೇಳಿದ ರೀತಿ ಹೆಚ್ಚಿನದಾಗಿ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂತ ವಿದ್ಯುತ್ ಕಣಗಳು ಕೊಚ್ಚಿ ಹೋಗೋದ್ರಿಂದ, ಮಳೆ ನೀರಿನಲ್ಲಿ ಕೊಚ್ಚಿ ಹೋಗೋದ್ರಿಂದ ಆಮ್ಲೀಯತೆ ಉಂಟಾಗುತ್ತೆ. ಮತ್ತೆ ಇದರ ಜೊತೆಗೆ ಸಸ್ಯ ಬೇರುಗಳು ಹೊರಸೂಸತಕ್ಕಂಥ ಜಲಜನಕದ ಅಂಶದಿಂದನೂ ಕೂಡ ಹುಳಿ ಮಣ್ಣು ಉತ್ಪತ್ತಿ ಆಗುತ್ತೆ. ಮತ್ತೆ ರೈತರು ಏನು ಸಾಮಾನ್ಯವಾಗಿ ನಿರಂತರವಾಗಿ ಅಮೋನಿಯಂ ಯುಕ್ತ ಸಾರಜನಕದ ಗೊಬ್ಬರಗಳ ಬಳಕೆ ಜೊತೆಗೆ ಮತ್ತೆ ಗಂಧಕ ಒಂದು ಇರತಕ್ಕಂತ ಗೊಬ್ಬರವನ್ನು ಕೂಡ ಬಳಸಿದಾಗ ಅಲ್ಲಿ ಮಣ್ಣಿನಲ್ಲಿ ಆಮ್ಲೀಯತೆ ಉಂಟಾಗುತ್ತೆ. ಅಮೋನಿಯಂ ಸಲ್ಫೇಟು, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಕ್ಲೋರೈಡ್ ವಿಶೇಷವಾಗಿ ಭತ್ತದ ಬೇಸಾಯದಲ್ಲಿ ಬಳಸ್ತಾರೆ. ಜೊತೆಗೆ ಯೂರಿಯಾ ಕೂಡ ಏನು ಬಳಸ್ತಾರೆ, ಬಳಸೋದ್ರಿಂದ ಮಣ್ಣಿನಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತೆ. ಅಂದ್ರೆ ಈಗ ಈ ಆಮ್ಲ ಮಣ್ಣಿನ ಒಂದು ಸಮಸ್ಯೆಗಳು ಯಾವ ರೀತಿಯಾಗಿ ಈ ಬೆಳೆ ಮೇಲೆ ಪರಿಣಾಮವನ್ನು ಬೀರ್ತವೆ, ಏನೇನು ಸಮಸ್ಯೆಗಳನ್ನ ಇವು ಉಂಟು ಮಾಡ್ತವೆ ಅಂತ? ಆಮ್ಲೀಯ ಮಣ್ಣಲ್ಲಿ ಬೀಜ ಮೊಳಕೆ ಹೊಡೆಯೋದು ಕಷ್ಟ, ಯಾಕಂದ್ರೆ ಅಲ್ಲಿ ಆಮ್ಲೀಯತೆ ಜಾಸ್ತಿ ಇರುತ್ತೆ. ಜಾಸ್ತಿ ಇರೋದ್ರಿಂದ ಈ ಒಂದು ಆಮ್ಲದ ಅಂಶ ಅದು ಬೀಜ ಮೊಳಕೆ ಹೊಡೆಯೋದಕ್ಕೆ ಬಿಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಂತಹ ಒಂದು ಮಣ್ಣಲ್ಲಿ ಕಬ್ಬಿಣ, ಮ್ಯಾಂಗನೀಸ್ ಮತ್ತೆ ಅಲ್ಯೂಮಿನಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ, ಪ್ರತಿಕೂಲ ಪರಿಣಾಮ ಉಂಟು ಮಾಡುತ್ತೆ. ಆದ್ರಿಂದ ಈ ಮಣ್ಣುಗಳಲ್ಲಿ ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣ ಇದರ ಜೊತೆಗೆ ಮ್ಯಾಂಗನೀಸ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ಬಿಟ್ಟು ಇವು ನಂಜಾಗುವಿಕೆ ಅಥವಾ ಹೆಚ್ಚಿನ ಪ್ರಮಾಣದಿರೋದ್ರಿಂದ ವಿಷ ಆಗ್ಬಿಟ್ಟು ಮೊಳಕೆ ಹೊಡೆಯೋದಕ್ಕೆ ಬಿಡೋದಿಲ್ಲ. ಈ ಒಂದು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಕೂಡ ಕಡಿಮೆ ಇರುತ್ತೆ. ಇದರ ಜೊತೆಗೆ ಸುಮಾರು ಸಾಕಷ್ಟು ಪೋಷಕಾಂಶಗಳ ಕೊರತೆನೂ ಕೂಡ ನೋಡಬಹುದು. ಪೋಷಕಾಂಶಗಳ ಕೊರತೆನ ನಾವು ನೋಡಿದಾಗ ರಂಜಕ, ಸಾರಜನಕ, ಪೊಟಾಸಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸತು ಮತ್ತೆ ಬೋರಾನ್ ಈ ತರದ ಪೋಷಕಾಂಶಗಳು ಇಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದ್ಬಿಟ್ಟು ಈ ಒಂದು ಪೋಷಕಾಂಶಗಳ ಕೊರತೆನೆ ಈ ನಾವು ಹೆಚ್ಚಾಗಿ ಆಮ್ಲ ಮಣ್ಣಲ್ಲಿ ನೋಡಬಹುದು. ಅಂದ್ರೆ ಈಗ ಆಮ್ಲ ಮಣ್ಣುಗಳಿಂದ ಸಾಕಷ್ಟು ಕೃಷಿ ಮೇಲೆ ಪರಿಣಾಮವನ್ನು ಉಂಟಾಗುತ್ತೆ ಅಂತ ನಾವು ಹೇಳಬಹುದು. ಈ ಆಮ್ಲ ಮಣ್ಣಿನ ಸುಧಾರಣೆಗೆ ಏನ್ ಮಾಡಬಹುದು ಅಂತೀರಿ, ಏನ್ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಆಮ್ಲ ಮಣ್ಣನ್ನು ನಾವು ಸುಧಾರಿಸಬೇಕಂತಂದ್ರೆ ಮೊದಲು ಆ ಒಂದು ಮಣ್ಣಿನ ರಸಸಾರವನ್ನು ನೋಡಲೇಬೇಕಾಗತ್ತೆ. ರೈತರು ಯಾವುದೇ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ತಮ್ಮ ಮಣ್ಣು ಮಾದರಿಯನ್ನ ಕೊಟ್ಬಿಟ್ಟು ಮಣ್ಣಿನ ರಸಸಾರನ ಮೊದಲು ನಿಗದಿಪಡಿಸ್ಕೋಬೇಕು. ರಸಸಾರನ ನಿಗದಿಪಡಿಸ್ಕೊಂಡ ನಂತರ ಏನು ನಾವು ಮಣ್ಣು ಪರೀಕ್ಷೆ ನೋಡ್ತೀವಿ, ಆ ಮಣ್ಣು ಪರೀಕ್ಷೆನಲ್ಲಿ ಎಷ್ಟು ರಸಸಾರ ಇದೆ ಅನ್ನೋದನ್ನ ಮೇಲೆ ಆ ಒಂದು ಏನು ನಾವು ಮಣ್ಣಿನ ಸುಧಾರಕಗಳು ಬಳಸ್ತೀವಿ ಅದರಿಂದ ಪ್ರಮಾಣ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಅಂದ್ರೆ ಇಲ್ಲಿ ಯಾವ ಸುಧಾರಕ ಬಳಸಬಹುದು? ಇದರಲ್ಲಿ ನಾವು ಸುಣ್ಣ ಬಳಸ್ತೀವಿ. ನಮ್ಮ ಸಾಮಾನ್ಯವಾಗಿರ್ತಲ್ಲ ಸುಣ್ಣ, ಅದನ್ನ ನಾವು ಆಮ್ಲ ಮಣ್ಣಿಗೆ ಬಳಸ್ತೀವಿ. ಅಂದ್ರೆ ಅದರ ಪ್ರಮಾಣವನ್ನು ನಾವು ಪತ್ತೆ ಹಚ್ಚಿಕೊಂಡು ಬಳಸ್ಕೋಬೇಕಾಗತ್ತೆ. ಹೌದು, ಅದು ಪ್ರಮಾಣನ ನಾವು ಹೇಗಪ್ಪ ಪತ್ತೆ ಹಚ್ಚಿಸ್ಬೇಕಂತಂದ್ರೆ ಪ್ರಯೋಗಾಲಯಕ್ಕೆ ಕೊಟ್ಬಿಟ್ಟು ಮಣ್ಣು ಪರೀಕ್ಷೆ ನಂತರನೇ ನಾವು ಅದನ್ನ ನಿರ್ಧರಿಸಬೇಕು. ಹೌದು, ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಬಳಸಬೇಕಾಗತ್ತೆ ಮತ್ತೆ ಎಷ್ಟು ಶೇಕಡಾವಾರು ಎಷ್ಟು ಸುಣ್ಣ ಇರಲಿ ಅನ್ನೋದನ್ನ ನಿಗದಿಪಡಿಸಿಕೊಂಡ ನಂತರನೇ ನಾವು ಲೆಕ್ಕ ಹಾಕಬೇಕಾಗತ್ತೆ. ಅಂದ್ರೆ ಯಾವಾಗ ಬಳಸಬೇಕಾಗತ್ತೆ, ಬಿತ್ತನೆಗಿಂತ ಮುಂಚೆ ಎಷ್ಟು ಮಟ್ಟಿಗೆ ನಾವು ಬಳಸ್ಕೋಬಹುದು? ಸುಮಾರು 3-4 ವಾರ ಬಿತ್ತನೆಗೆ ಮುಂಚೆ ತುಂಬಾ ನಯವಾಗಿ ಪುಡಿ ಮಾಡಿಬಿಟ್ಟು ಹಾಕ್ಬೇಕು. ನೀವು ಕೇಳ್ಬೋದು ನನಗೆ ಯಾಕೆ ತುಂಬಾ ನಾವು ನಯವಾಗಿನೇ ಪುಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಾವು ನಯವಾಗಿ ಪುಡಿ ಮಾಡೋದ್ರಿಂದ ಏನು ನಾವು ಏನು ರಾಸಾಯನಿಕ ಕ್ರಿಯೆ ಅನ್ನೋದನ್ನ ನಾವು ಮಣ್ಣಲ್ಲಿ ನೋಡ್ತೀವಿ, ಆ ಕ್ರಿಯೆ ಬೇಗ ಚುರುಕುಗೊಂಡ್ಬಿಟ್ಟು ಅದರಲ್ಲಿ ಆಮ್ಲೀಯತೆಯನ್ನ ಕಡಿಮೆ ಮಾಡೋದ್ರಲ್ಲಿ ಅದು ಸಹಕಾರಿ, ಬೇಗ ಒಂದು ಅನುಕೂಲ ಆಗುತ್ತೆ. ಅಂದ್ರೆ ಈ ಸಣ್ಣ ಸಣ್ಣ ಪುಡಿಗಳ ಒಂದು ಗಾತ್ರ ಬಹಳ ಕಡಿಮೆ ಇರೋದ್ರಿಂದ ಮಣ್ಣಿನ ಜೊತೆ ಹೆಚ್ಚು ಸಂಪರ್ಕಕ್ಕೆ ಬರುತ್ತೆ, ಆ ಒಂದು ಅದರ ಮೇಲ್ಮೈ ಸಾಕಷ್ಟು ಸಂಪರ್ಕಕ್ಕೆ ಬರುತ್ತೆ, ಮಣ್ಣಿನ ಸಂಪರ್ಕಕ್ಕೆ ಏನು ವಿನಿಮಯ ಆಗತಕ್ಕಂತ ಒಂದು ಮತ್ತೆ ರಾಸಾಯನಿಕ ಕ್ರಿಯೆಗೆ ಬಹಳ ಅನುಕೂಲ, ಅದು ಅನುಕೂಲ ಆಗುತ್ತೆ. ಅಂದ್ರೆ ಆಮೇಲೆ ನಾವು ಮಳೆ ಬಿದ್ದ ನಂತರ ಮತ್ತೆ ಏನ್ ಮಾಡಬಹುದು ಅಂತೀರಿ? ನಾವು ಸುಣ್ಣ ಹಾಕಿದ ನಂತರ 2-3 ಬಾರಿ ಮಳೆ ಬಂದ ನಂತರ ನಾವು ಆ ಮಣ್ಣಿಗೆ ಚೆನ್ನಾಗಿ ಬಿತ್ತನೆ ಮಾಡಿಬಿಟ್ಟು ಉಳುಮೆ ಮಾಡೋದ್ರಿಂದ ಹೆಚ್ಚಿನದಾಗಿ ಏನು ಅಲ್ಲಿಲ್ಲ ಆಮ್ಲೀಯತೆ ಇರುತ್ತೆ, ಅದನ್ನ ನಾವು ನಿವಾರಿಸಬಹುದು. ಅಂದ್ರೆ ಸಾಮಾನ್ಯವಾದ ಒಂದು ಶಿಫಾರಸು ಏನಾದರೂ ಇರುತ್ತಾ? ಮಣ್ಣು ಪರೀಕ್ಷೆ ಆಧಾರಿತವಾಗಿ ಮೊದಲನೇದಾಗಿ ಸುಣ್ಣ ಎಷ್ಟಾಕ್ಬೇಕಂತೇಳಿ ನಿಗದಿ ಮಾಡ್ಕೊಂತೀವಿ. ಇದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಸಾಮಾನ್ಯವಾಗಿ ಈ ಒಂದು ಮರಳು ಮಣ್ಣಿದ್ರೆ 1 ಎಕರೆಗೆ 200 ಕೆಜಿ ಸುಣ್ಣ ಬಳಸಬೇಕಾಗತ್ತೆ. ಜೇಡಿ ಅಂಶ ಏನಾದ್ರು ಹೆಚ್ಚಾಗಿದ್ದಲ್ಲಿ ಆ ಒಂದು ಮಣ್ಣಿಗೆ 300 ಕೆಜಿ ಸುಣ್ಣನ ಪ್ರತಿ ವರ್ಷ ಹಾಕೋದು ಉತ್ತಮ. ಮತ್ತೆ ಇಂತ ಒಂದು ಮಣ್ಣಿನಲ್ಲಿ ಮಣ್ಣು ಪರೀಕ್ಷೆಗೆ ಆಧಾರಿತವಾಗಿ ರಸಗೊಬ್ಬರಗಳನ್ನ ಒದಗಿಸಿದ್ರೆ ಮಣ್ಣಿನಲ್ಲಿ ಆಮ್ಲೀಯತೆ ಹೆಚ್ಚಾಗುವುದರ ಜೊತೆಗೆ ನಾವು ಮಣ್ಣನ್ನ ಸುಧಾರಣೆಗೆ ತರಿಸಬಹುದು. ಸಮಸ್ಯೆ ಇರುವ ಮಣ್ಣುಗಳು ಮತ್ತು ಅವುಗಳ ನಿರ್ವಹಣೆ ಈ ವಿಷಯವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಕೃಷಿರಂಗ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 6:40. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈಗ. ಈ ಸಂಜೆ 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು. 7:00 ಹಾಯಿದೋಣಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 7:45 ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ. 9:00 ಯುವವಾಣಿ ಏನಪ್ಪ ಮತ್ತೆ, ವಿನಾಯಕ ಕಾಮತ್ ಅವರಿಂದ ಲಘು ಶೈಲಿಯ ಭಾಷಣ, ವೈಭವ್ ಭಟ್ ಅವರಿಂದ ಕೊಳಲು ವಾದನವನ್ನು ಕೇಳಬಹುದು, ಕಲ್ಮೇಶ್ ತೋಟದ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಆಲಿಸಬಹುದು. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ 9:30 ಪಂಡಿತ್ ಅಜಯ್ ಪ್ರಸನ್ನ ಅವರಿಂದ ಬಾನ್ಸುರಿ ವಾದನ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 11:00 ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳು. ನಾಳೆ 6:05 ಚಿಂತನ, ಡಾಕ್ಟರ್ ಬಿ ಎ ಅನ್ನದಾನೇಶ್ ಅವರಿಂದ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀಶೈಲ ಬಾದಾಮಿ. ಪ್ರಸ್ತುತಿ ದಿವಾಕರ ಹೆಗಡೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:50 ರೈತರಿಗೆ